ಶಂಕರವಹೈ ತೇಜಸ್ವಿನಾವೀತಮಸ್ತು ಮಾ ವಿದ್ವಿಷ ಓಂ ಶಾಂತಿ ಶಾಂತಿಃ ಲೋಕೇ ಸರ್ವಾನ್ ಕಾಮಾಗುಂ ಪ್ರಾಪ್ಯಸ್ವ ಇಮಾ ರಾಮಾ ಸರಥಾ ಸತುರ್ಯಾಃ ನಹಿ ದೃಶಾ ಲಂಭನೀಯಾ ಮನುಷ್ಯೀ ನಹಿ ದೃಶಾ ಲಂಭನೀಯಾ ಮನುಷ್ಯೇ ಅಭಿಮತ್ಪ್ರತ್ತಾಭಿಪರಿಚಾರಯಸ್ವ ನಚಿಕೇತೋ ಮರಣಂ ಮಾನುಪ್ರಾಕ್ಷೀಃ ಸಾಧಕನು ಸಾಧನೆಯಲ್ಲಿ ಪ್ರವೇಶಿಸುವಾಗ ಸಾಧನೆ ಅಂದರೆ ಶ್ರವಣ ಮನನ ಧ್ಯಾಸನ. ಸಾಧನೆಯಲ್ಲಿ ಪ್ರವೇಶಿಸುವಾಗ ಅನೇಕ ಪರೀಕ್ಷೆಗಳು ಅವನಿಗೆ ಒದಗಿ ಬರುತ್ತವೆ. ಅವನ ಆತ್ಮವಿಶ್ವಾಸ, ಶ್ರವಣದ ವಿಚಾರದಲ್ಲಿ ಅವನಿಗಿರಬೇಕಾದ ಜವಾಬ್ದಾರಿ, ಅಂದುಕೊಂಡಿರುವ ಗುರಿ ಸರಿಯಾಗಿದೆಯೋ ಅಥವಾ ದಾರಿ ತಪ್ಪಿದ ಗುರಿಯೋ ಅದನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಸಾಧಕನು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಆ ವಿಷಯಗಳಲ್ಲಿ ಅವನಿಗೆ ಸ್ಪಷ್ಟತೆ ಇರಬೇಕಾಗ್ತದೆ. ಇವುಗಳೆಲ್ಲವನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಯಮನು ನಚಿಕೇತನನ್ನು ಪರೀಕ್ಷಿಸ್ತಾ ಇದ್ದಾನೆ. ಇವನ ಬೌದ್ಧಿಕ ಬಲ, ಇವನ ಅಂತಃಕರಣದ ಸ್ಥಿರತಾ, ಇವನಲ್ಲಿರುವ ಆತ್ಮವಿಶ್ವಾಸ, ಇಂಗ್ಲೀಷ್ನೊಳಗೆ ಸ್ಟ್ರೈಟ್ ಫಾಸ್ಟ್ ಅಂತಾರೆ, ಇವನ ಅರ್ಹತೆ ಯಾವ ಮಟ್ಟದಲ್ಲಿವೆ, ಇವನ ಪ್ರಬುದ್ಧತೆ, ಬುದ್ಧಿವಂತನಾಗೇನೋ ಕಾಣಿಸ್ತಾನೆ, ಅದು ಎಷ್ಟೋ ಜನ ಬುದ್ಧಿವಂತರಿದ್ದಾರೆ, ಆದರೆ ಅವರ ಗುರಿಯೂ ಸರಿಯಾಗಿಲ್ಲ, ಅವರು ಆರಿಸಿಕೊಂಡಿರುವ ಮಾರ್ಗವೂ ಸರಿಯಾಗಿಲ್ಲ. ಬುದ್ಧಿವಂತರಿದ್ದಾರೆ, ಹಲವಾರು ಕೆಲವು ಕಾರಣಗಳಿಂದ ತಪ್ಪು ಮಾರ್ಗ, ವೈಚಾರಿಕ ಗೊಂದಲಗಳಿಂದಾಗಿ ಗುರಿಯನ್ನು ಕೂಡ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಬುದ್ಧಿವಂತರಿದ್ದಾರೆ, ಈ ನಚಿಕೇತ ಬುದ್ಧಿವಂತನಿದ್ದಾನೆ, ಈಗ ಮೋಕ್ಷದ ವಿಚಾರವಾಗಿ ಪ್ರಶ್ನಿಸ್ತಾ ಇದ್ದಾನೆ, ಗುರಿ ಸರಿಯಾಗಿದೆ. ಆದರೆ ನಾನು ಮುಂದೆ ಹೇಳಿಕೊಡುವಂಥ ಈ ಉಪದೇಶವನ್ನು ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ, ಈ ಸಾಮರ್ಥ್ಯವನ್ನು ಅಳಿಬೇಕು ಅಂತಂದರೆ ಅವನ ವೈರಾಗ್ಯವನ್ನು ಅಳಿಬೇಕು. ಅಪೇಕ್ಷಿಸಿದಷ್ಟು ವೈರಾಗ್ಯ ಅವನಲ್ಲಿ ಇಲ್ಲದೆ ಹೋದರೆ ಅರಗಿಸಿಕೊಳ್ಳುವ ಸಾಮರ್ಥ್ಯ, ಉಪದೇಶವನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಕೊರತೆ ಇದೆ ಅಂತಲೇ ಅರ್ಥ. ಬಂಡೆದಲ್ಲಿದ್ದಂಗೆ, ಗುರು ಇದ್ದಾನೆ, ಉಪದೇಶ ಲಭ್ಯ ಇದೆ, ಗುರಿ ಸರಿಯಾಗಿದೆ ಅಂತಕ್ಕ ಬಂಡೆ ಕೂತ್ಕೊಂಡಿದೆ, ಬಳ್ಳಾರಿ ಪಾಂಡೆ ಅಲಗಾಡಿಸಿದ್ರು ಅಲಗಾಡಿಕೊಂಡು ಆ ಗುರು ಬರ್ತಾನ, ಈ ಗುರು ಬರ್ತಾನ, ಎಲ್ಲ ಗುರುಗಳು ಬಂದು ಯಾವ ಗುರುಗಳು ಬಂದು ಏನಾಗಬೇಕಾಗಿದೆ, ಯಾವ ಉಪನಿಷತ್ತು ಏನಾಗಬೇಕಿದೆ, ಮೊದಲು ಆ ಬಂಡೆ ನಾವು ಸರಿಸ್ಕೋಬೇಕಾದ. ನಚಿಕೇತನ ಹತ್ರ ಆ ಬಂಡೆ ಹೇಗಿದೆ, ಇವೆಲ್ಲ ವಿಚಾರಗಳನ್ನು ಮಾಡಿ ಶ್ಲೋಕಾಶ್ಲೋಕದ ಶಬ್ದಗಳು ಅರ್ಥ ಸೊಕ್ಕೆ ಅಂಥದ್ದೇನೋ ಅದರೊಳಗೇನು ಕಂಡು ಬರೋದಿಲ್ಲ. ಆದರೆ ಒಂದೊಂದು ಹಂತದಲ್ಲಿಯೂ ಕೂಡ ಈ ಪ್ರಕಾರವಾದ ಪರೀಕ್ಷೆಗಳು, ಸದ್ಗುರು ಆ ಪರೀಕ್ಷೆಯನ್ನು ಹಾಕ್ತಾನೆ. ಸಾಕಷ್ಟು ಪ್ರಲೋಭನೆಗಳನ್ನು ನಚೇ ಯಮ ತೋರಿಸ್ತಾನೆ. ಕೊನೆಗೆ ಒಂದು ಮಾತು ಹೇಳ್ತಾನೆ, ಏ ಏ ಕಾಮಾಹ ದುರ್ಲಭಾಹ ಮರ್ತ್ಯಲೋಕೆ. ಮರ್ತ್ಯಲೋಕೆ, ಈ ಮರ್ತ್ಯಲೋಕದಲ್ಲಿ ಏ ಏ ದುರ್ಲಭಾಹ ಕಾಮಾಹ, ಯಾವ್ಯಾವ ಬಯಕೆಗಳು, ಯಾವ್ಯಾವ ಆಸೆ ಇಚ್ಛೆಗಳು ತೀರಿಸಿಕೊಳ್ಳಲಿಕ್ಕೆ ಮರ್ತ್ಯಲೋಕದಲ್ಲಿ ಸಾಧ್ಯವೇ ಇಲ್ಲವೋ, ಆ ಸರ್ವಾನ್ ಕಾಮಾನ್, ಆ ಎಲ್ಲ ಕಾಮಗಳನ್ನು ಕೇಳ್ಕೊ, ಚಂದತಃ ಪ್ರಾರ್ಥಿಸು, ಚೆನ್ನಾಗಿ ಕೇಳ್ಕೊ. ಇದು ಭಾರಿ ಮಜಾ ಆದರೆ ಮರ್ತ್ಯಲೋಕದಲ್ಲಿ ಯಾವ ಕಾಮಗಳನ್ನು ತೀರಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲವೋ, ಆ ಕಾಮಗಳನ್ನು ನೀನು ವಿಚಾರ ಮಾಡಿ ಕೇಳ್ಕೊ ನನ್ನ ಹತ್ರ. ಪ್ರಾಬ್ಲಮ್ ಏನಂದರೆ, ಮರ್ತ್ಯಲೋಕದಲ್ಲಿ ಏನೇನು ಅವನು ಅವು ನಮ್ಮ ಅನುಭವಕ್ಕೆ ಬಂದಿರ್ತವೆ, ಅವುಗಳನ್ನು ನಾವು ಬಯಸಲಿಕ್ಕೆ ಸಾಧ್ಯ ಇದೆ. ಯಾವ ಕಾಮಗಳು ಮರ್ತ್ಯಲೋಕದಲ್ಲಿ ನಾನು ಅನುಭವಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲವೋ ಅವುಗಳನ್ನು ನಾನು ಕಾಮಿಸುವುದಾದರೂ ಹೇಗೆ? ನಾನು ಜಾಮೂನ್ ತಿಂದಿಲ್ಲ, ಆದರೂ ಜಾಮೂನ್ ತಿಂದವರು ಎಷ್ಟೋ ಜನ ಹೇಳಿದ್ದಾರೆ. ನನಗೆ ಸಹಜವಾಗಿ ಬಯಕೆ ಆಗಬಹುದು, ನಾನು ಜಾಮೂನ್ ಯಾಕೆ ತಿನ್ನಬಾರ್ದು, ನನಗೊಂದೆರಡು ಬೇಕು. ಇಲ್ಲಿ ಯಮ ಹೇಳ್ತಾನೆ, ಮರ್ತ್ಯಲೋಕದಲ್ಲಿ ಯಾವ ಸಾಮಾನ್ಯವಾಗಿ ಯಾವ ಅನುಭವಕ್ಕೆ ಲಭ್ಯವಿಲ್ಲವೋ ಆ ಕಾಮಗಳನ್ನು ನೀನು ಬೇಕಾದರೆ ಬಯಸು, ಅದನ್ನು ತೀರಿಸ್ತೇನೆ. ಏ ಇದ್ದದ್ದು ನನಗೆ ಇನ್ನೂ ಎಷ್ಟೋ ಗೊತ್ತಿಲ್ಲ, ಇನ್ನು ಇಲ್ಲದನ್ನು ಇನ್ನೂ ಕೇಳಿ. ಅಂದರೆ ಉತ್ಪ್ರೇಕ್ಷೆಯಾಗಿ ಈ ಮಾತನ್ನು ಹೇಳಿದ್ದು ಯಾವ ಉತ್ಪ್ರೇಕ್ಷೆಯಲ್ಲಿ ಅಂತಂದರೆ, ಎಷ್ಟಾದರೂ ನೀನು ಬಯಕೆಗಳನ್ನು ಕೇಳ್ಕೊ, ಅಷ್ಟು ಬಯಕೆಗಳನ್ನು ನಾನು ಪೂರೈಸ್ತೀನಿ ಅನ್ನೋದಷ್ಟೇ ಇಲ್ಲಿ ಅರ್ಥ. ಎಷ್ಟಾದರೂ ಕೇಳ್ಕೊ, ಅಷ್ಟುಗಳನ್ನು ನಾನು ಇಲ್ಲೇ ಪೂರೈಸ್ತೀನಿ. ಉದಾಹರಣೆಗೆ ಇಮಾಹ ರಮಾಹ, ಅತ್ಯಂತ ಸುಂದರ ಸುಂದರ ಸ್ತ್ರೀಯರು. ಸರಥಾಹ, ಸುಮ್ಮನೆ ಲೆಫ್ಟ್ ರೈಟ್ ಮಾಡ್ತಾರೆ ಅಂತ ತಿಳ್ಕೋಬೇಡ, ಹಿಂಗೆ ಬಂದು ಹಿಂಗೆ ಪರೇಡ್ ಮಾಡಿ ಹೋಗ್ತಾರೆ ಅಂತ ತಿಳ್ಕೋಬೇಡ. ದೇ ಕಮ್ ವಿತ್ ಬೆಟಾಲಿಯನ್, ಅವ್ರ ಬೆಟಾಲಿಯನ್ ಅಂದ್ರೆ ಏನಪ್ಪ, ಪರಿಚಾರಿಕೆಯರು. ಎಲ್ಲರೂ ಒಂದು ರಥದಲ್ಲಿ ಕೂತ್ಕೊಂಡು ಸರಥ ರಥಸಹಿತವಾಗಿ ಎಲ್ಲ ಪರಿಚಾರಿಕೆಯರು ರಥದಲ್ಲಿ ಕೂತ್ಕೊಂಡು ನಿನ್ನತ್ರ ಬರ್ತಾರೆ. ಸತೂರ್ಯಾಹ ರಥಾಹ ತೂರ್ಯಾಹ, ಪರಿಚಾರಿಕೆಯರು ಮತ್ತು ವಾಹನ ಸಹಿತವಾಗಿ ಬರ್ತಾರೆ. ಮನುಷ್ಯೈ ಈದೃಶ ನ ಹಿ ಲಂಬನೀಯಾಹ, ಈ ಪ್ರಕಾರವಾದ ಭೋಗಗಳು ಮನುಷ್ಯರಿಗೆ ಎಂದಿಗೂ ಪ್ರಾಪ್ತಿಯಾಗುವ ಸಾಧ್ಯತೆ ಇಲ್ಲ. ನನ್ನ ಹೊರತು ಅವರಿಗೆ ಯಾರೂ ಕೊಡುವರು ಇಲ್ಲ. ಅದಕ್ಕೆ ಶಬ್ದ ಆಗ್ತಾನೆ, ಅಭಿರ್ಮತ್ಪ್ರತ್ತಾಭಿಹಿ ಮತ್ಪ್ರತ್ತಾಭಿಹಿ, ನನ್ನಿಂದ ಕೊಡಲ್ಪಟ್ಟಂತಹ ವಿಶೇಷವಾದ ಕೊಡುಗೆಗಳಿಗೂ. ಏನು ಕೊಡುಗೆಗಳು, ನನ್ನಿಂದ ಮಾತ್ರ ಇಂಥವೆಲ್ಲ ಕೊಡಲಿಕ್ಕೆ ಸಾಧ್ಯ? ಮನುಷ್ಯಗೆ ನ ಲಂಭನೀಯ, ಅನ್ಯಥಾ ಮನುಷ್ಯರಿಗೆ ಇಂಥ ಭೋಗಗಳು ಸಿಗುವ ಸಾಧ್ಯತೆ ಇಲ್ಲ. ತಗೋ ನಚಿಕೇತ, ಇವೆಲ್ಲ ಕೇಳ್ಕೋ, ಆದರೆ ಮರಣಂ ಮಾ ಅನುಪ್ರಾಕ್ಷೀಹಿ. ಈ ಮರಣದ ವಿಷಯದಲ್ಲಿ ಜಿಜ್ಞಾಸೆ ಏನು ಮಾಡ್ತಾ ಇದ್ದೀಯೋ ಅದು ಒಂದು ಮಾತ್ರ ನೀನು ಮಾಡಬೇಡ. ಅದರ ಬದಲು ಏನು ಬೇಕು ಅದಷ್ಟನ್ನು ಕೊಡ್ತೀನಿ ನಿಮಗೆ. ಮಾ ಅನುಪ್ರಾಕ್ಷೀಹಿ, ಭಾಷೆ ಕೂಡ ಮುಗಿದಿದೆ. ಈ ಕಾಮಾಹ ಪ್ರಾರ್ಥನೀಯ, ಪ್ರಾರ್ಥನೀಯ ದುರ್ಲಭಾಶ್ಚ ಮರ್ತ್ಯಲೋಕೆ ಸರ್ವಾನ್ ತಾನ್ ಕಾಮಾನ್ ಛಂದತಃ ಇಚ್ಛಾತಃ ಪ್ರಾರ್ಥಯಸ್ವ. ಇಚ್ಛಾತಃ ಅಂದರೆ ಬೇಕಾ ಬಿಟ್ಟು ಕೇಳಬೇಕು. ಲಂಗು ಲಗಾಮಿಲ್ದ ಏನು ಬೇಕಾದ ಕೇಳ್ಕೊ, ಕೇಳ್ಕೊ. ಶಕ್ತಿ ಬೇಕಾ, ಯುಕ್ತಿ ಬೇಕಾ, ಭಕ್ತಿ ಬೇಕಾ, ಏನು ಬೇಕೆಲ್ಲ ಕೇಳ್ಕೊ. ಇದು ಒಂದು ಕೇಳ್ಬೇಡ. ಇನ್ಫ್ಯಾಕ್ಟ್ ನಾವು ಕೂಡ ಎಲ್ಲರೂ ಎಂಥ ಸಂಪ್ರದಾಯದಲ್ಲಿ ಬೆಳೆದೊಂದಿವೆ ಅಂತಂದರೆ ಅದು ಒಂದು ಕೇಳೋಂಗೇ ಇಲ್ಲ, ಬಾಕಿ ಎಲ್ಲನೂ ಕೇಳ. ಒಬ್ಬನಾದರೂ ಮಂಗೇನ ಮಗ ಹೋಗಿ ಮೋಕ್ಷ ಬೇಕಂತ ಕೇಳೇನ, ಅದು ಒಂದು ಯಾವನು ಕೇಳೋದು. ಭಾರಿ ಭಾರಿ ಮ್ಯಾಕ್ಸಿಮಮ್ ಅಂದರೆ ದೇವ್ರ ಜೊತೆ ನಾ ಇರ್ಬೇಕ್ರಿ ಅಂತ ಭಾರಿ ಭಾರಿ ಅದು ಅದು ಕೇವಲ ಹಾಂ, ಮತ್ತು ನಾ ಮಾತ್ರ, ಮತ್ತು ಬೇರೆ ಯಾರು ಬಂದ್ರೆ ಗುರು ಬೇರೆ ಯಾರು ಬಂದ್ರೆ ಗುರು ಮತ್ತಲ್ಲಿ ಈ ಹೋಲ್ ಪ್ರಾಬ್ಲಮ್ ಈಸ್ ಆ ಗೋಪಿಕೆಯರು ಇದನ್ನೇ ಅನುಭವಿಸಿದರು. ಕೃಷ್ಣ ನನ್ನ ಜೊತೆ ಮಾತ್ರ ಇರಬೇಕು, ಆ ರಾಸಲೀಲಾದೊಳಗೆ ಕೃಷ್ಣ ಎಲ್ಲರ ಜೊತೆ ಇರ್ತಾನೆ. ಎಷ್ಟು ಗೋಪಿಕೆಯರು ಅಷ್ಟು ಗೋಪಿಕೆಯರ ಜೊತೆ ಕೃಷ್ಣ ಇರ್ತಾನೆ. ಆ ಒಂದು ಹಂತದಲ್ಲಿ ಅವರೆಲ್ಲರೂ ತಿಳ್ಕೊಳ್ತಾರೆ ಕೃಷ್ಣ ನನ್ನ ಜೊತೆ ಮಾತ್ರ ಇದ್ದಾನೆ, ಕೃಷ್ಣ ನನ್ನ ಜೊತೆ ಮಾತ್ರ ಇದ್ದಾನೆ, ಕೃಷ್ಣ ನನ್ನ ಜೊತೆ ಮಾತ್ರ. ಯಾವ ಒಬ್ಬ ಗೋಪಿಕೆಗೆ ಹಾಗೆ ನನ್ನ ಫ್ರೆಂಡ್ ಗೋಪಿಕೆ ಜೊತೆ ಯಾರಿದ್ದಾರೆ ಅಂತ ಹೀಗೆ ಹೊಳ್ಳಿ ನೋಡೋದ್ರೊಳಗೆ ಇಲ್ಲಿ ಕೃಷ್ಣ ಹೋಗ್ಬೇಡ, ಇಲ್ಲಿ ಕೃಷ್ಣ ಹೋಗ್ಬೇಡ. ಯಾಕೆ ಅವ್ಯವಸಾಯಾತ್ಮಿಕ ಬುದ್ಧಿ, ವ್ಯವಸಾಯಾತ್ಮಕ ಏಕೇಹ ಅವ್ಯ ಬಹುಶಾಖ ಅನಂತ ಅವ್ಯವಸಾಯಾತ್ಮಕ ಬುದ್ಧಿ. ಅಲ್ಲಿ ಕಮಿಟ್ಮೆಂಟ್ ಇಲ್ಲ, ಕನ್ಫ್ಯೂಸ್ಡ್ ಕಮಿಟ್ಮೆಂಟ್. ಕನ್ಫ್ಯೂಸ್ಡ್ ಕಮಿಟ್ಮೆಂಟ್ನೊಳಗೆ ಏನಾಗ್ತದೆ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಅದರೊಳಗೂ ನಚಿಕೇತನ್ ಏನೂ ಅಲ್ಲ, ನಿಮ್ಮದೆಲ್ಲ ನೋಡ್ತಿರ್ಲಿಕ್ಕೆ ಅಂದರೆ ನಚಿಕೇತನ ಪರೀಕ್ಷೆ ಏನೂ ಅಲ್ಲ. ಈಗ ಸ್ವಾಮೀಜಿ ಇಲ್ಲಿಂದ ಕ್ಲಾಸ್ ಮುಗಿಸಿ ಹೋದ್ಮೇಲೆ 15 ದಿವಸ ನಿಮಗೆ ಎಲ್ಲ ಅಟ್ರಾಕ್ಷನ್ಸ್ ಲಭ್ಯ. ಎಲ್ಲ ಅಟ್ರಾಕ್ಷನ್ಸ್ ಲಭ್ಯವಿವೆ. ಅಷ್ಟು ಅಟ್ರಾಕ್ಷನ್ಸ್ ಗೆದ್ದುಕೋಬೇಕು, ಅಷ್ಟು ಗೆದ್ದುಕೋಬೇಕು. ನಚಿಕೇತನ ಪರೀಕ್ಷೆ ದೊಡ್ಡ, ನಿಮ್ಮ ಪರೀಕ್ಷೆ ದೊಡ್ಡ ವಿಚಾರ. ಎಷ್ಟೊಂದು ಅಟ್ರಾಕ್ಷನ್ಸ್, ಬಂಧು ಬಳಗ, ಮಿತ್ರರು, ಪ್ರಾಪರ್ಟಿ, ನೌಕರಿ, ಬ್ಯಾಂಕು, ಉದ್ಯೋಗ, ಇನ್ನೇನಿಲ್ಲ ಅಂದ್ರೆ ನಮ್ಮ ಮನೆ, ನಮ್ಮ ಫ್ಯಾಮಿಲಿ. ಹೌದಲ್ಲ ಚೇತನ? ಒಂಥರ ಹೋಮ್ಲಿ ಫೀಲಿಂಗ್. ಎಂಟಕ್ಕೆ ಎಚ್ಚರ ಮಾಡಿದ್ರು ನಡೀತದೆ, ಒಂಬತ್ತಕ್ಕೆ ಎಚ್ಚರ ಮಾಡಿದ್ರು ನಡೀತದೆ. ಯಾವ ಹೇಳ್ತಾನೆ ಐದುವರೆಗೆ, ಆ ಐದು ಗಂಟೆಗೆ ಚಳಿ ಬೇರೆ, ಚಳಿ ಬೇರೆ. ಆ ಚಳಿಯೊಳಗೆ ಆವಾಗ ಇವಾಗ ಕೋಲ್ಡ್ ಐಸ್ ಕೋಲ್ಡ್ ವಾಟರ್ ಮಳೆ, ಅದು ಬೇರೆ ಡಮ ಡಮ ಡಮ. ನೋಡು ನಚಿಕೇತ, ನಿನಗೇನು ಬೇಕು, ಬೇಕಾಗುತ್ತೆ ಏನು ಬೇಕೆಲ್ಲ ಕೇಳ್ಕೊ. ಆದರೆ ಇದು ಒಂದು ಮಾತ್ರ ಕೇಳಬೇಡ. ಕಿಂಚ ಇಮಾಹ ದಿವ್ಯಾಹ ಅಪ್ಸರಸಃ ರಮಯಂತಿ ಪುರುಷಾನ್ ಇತಿ ರಾಮಃ. ಪುರುಷಾನ್ ರಮಯಂತಿ. ಸೂರ್ಯದಾಗ ಯಾರು ಕನೆಕ್ಟ್ ಮಾಡಿರಿ, ಮಾಡಿರಿ ಇಲ್ಲ. ಇನ್ನೇ ಹಾಕಿದ್ವಲ್ಲ ಟೇಪ್, ಅಲ್ಲಿದೆ ಹರಡುದೇನಂದ್ರೆ ಇಲ್ಲ, ಇಲ್ಲಿದೆ ಎರಡು ಒಂದೇ ಟೈಮ್ ಬಂದ ಅವನಿಗೆ. ಹೌದೇನೆ? ಪುರುಷ ಪುರುಷಾನ್ ರಮಯಂತಿ. ಪುರುಷ ಪುರುಷೌ ಪುರುಷ. ದ್ವಿತೀಯ ವಿಭಕ್ತಿ ಬಹುವಚನ. ಪುರುಷಾನ್ ಪುರುಷರನ್ನು, ಸಾಧಕರನ್ನು ರಮಯಂತಿ, ರಮಿಸಲು ಅವಕಾಶ ಮಾಡಿಕೊಡುತ್ತಾರೆ, ರಮಿಸುತ್ತಾರೆ. ಯಾರವರು? ದಿವ್ಯ ಅಪ್ಸರಸಃ ರಾಮಃ. ಸ್ತ್ರೀಯರು, ಪರಿಚಾರಿಕೆಯರು, ಪುರುಷರು ಆನಂದಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂತಹ ಆ ಸ್ತ್ರೀಯರನ್ನು ಕೇಳ್ಕೊ. ಏ ಬಿಡು ಮಾರಾಯ, ನಾನು ಕೇಳ್ಕೋಬೇಕು, ಅವ್ರು ಬರಬೇಕು, ಮತ್ತು ಅವರಿಗೆ ಊಟನೂ ನಾನೇ ಹಾಕಬೇಕು, ತಿಂಡಿನೂ ನಾನೇ ಹಾಕಬೇಕು, ಅವ್ರಿಗೆಲ್ಲ ಅಕಾಮಡೇಷನ್ ನಾನೇ ಕೊಡಬೇಕು, ವ್ಯವಸ್ಥೆ ನಾನು, ನನಗೆಲ್ಲ ಇನ್ನೂ ಸಣ್ಣ ಹುಡುಗ ಅಂತವೆಲ್ಲ. ನೀ ಏನು ಚಿಂತೆ ಬೇಡ, ದೇ ಕಮ್ ವಿತ್ ದರ್ ಬೆಟಾಲಿಯನ್. ನೋಡಲ್ರಿ, ಸಹ ರಥೈ ವರ್ತಂತ ಇತಿ ಸರಥಾಃ ಸತುರ್ಯಾಃ ಸವಾದಿತ್ರಾಃ. ಅವರು ರಥೈ ವರ್ತಂತ, ಅವರವ್ರ ವ್ಯವಸ್ಥೆ ಅವರೇ ಮಾಡ್ಕೊಂಡು ಬರ್ತಾರೆ. ಒಂದು ಶಬ್ದಲ್ಲಿ ಹಾಕಿದ್ರೆ ನೀನೇನು ಟ್ಯಾಕ್ಸಿ ಮಾಡಿಸ್ಬೇಕಾಗಿಲ್ಲ, ನಿನ್ನ ಹತ್ರ ವಾಹನ ಇದ್ರೆ ಬೇಕಂತೇನಿಲ್ಲ. ಇದ್ರೂ ಅವರು ಅವರಿಗೆ ಅವೆಲ್ಲ ಸರಿ ಬರೋದಿಲ್ಲ. ಅವರ ರಥಗಳ ಆಡಿ ಆಡಿ ಲೆಕ್ಸಸ್ ಯಾವುದು ಎಲ್ಲ ಈ ಹೆಸರು ಕೇಳಿಲ್ಲ, ಯಾವುದನ್ನು ಲೆಕ್ಸಸ್ ಅಂತ ಒಂದು ಕಾರ, ಲೆಕ್ಸಸ್ ಕಾರ ಫುಲ್ ಲೆದರ್ ಫಿನಿಶಿಂಗ್, ಒರಿಜಿನಲ್ ಲೆದರ್, ಫುಲ್ ಲೆದರ್ ಫಿನಿಶಿಂಗ್. ಇಲ್ಲಂದ್ರೆ ತಪ್ಪು, ಕಾಸ್ಟ್ಲಿಯೆಸ್ಟ್ ವೆಹಿಕಲ್ ಇನ್ ಅಮೆರಿಕ. 4 crore, 5 crore, 10 crore. ಇಂಥ ರಥ ತಗೊಂಡು ಬರ್ತಾರೆ, ತಮ್ಮ ಅವರೆಲ್ಲರದ್ರೂ ಕೂತ್ಕೊಂಡು ಬರ್ತಾರೆ. ಹಿಂಗೆ ತಮ್ಮನೆ ತಾವ ಮಾಡ್ಕೋತಾರೆ, ತಮ್ಮ ಅಕಾಮಡೇಷನ್ ತಾವ ಮಾಡ್ಕೊ. ನೀ ಏನೂ ಕಷ್ಟಪಡಬೇಕಾಗಿಲ್ಲ, ನೀನು ಅದ್ರ ಬಗ್ಗೆ ಚಿಂತೆನ ಬೇಡ. ಮುಂದೆ ನನಗತ್ತೆ ಏನವರೆಲ್ಲ ಬಂದರು ಅಂಥೇಳಿ ಏನೇನು ಅದ್ರ ಬಗ್ಗೆ ತಲೆ ಕಳಿಸ್ಕೋಬೇಡ. ಮತ್ತು ಅವ್ರನ್ನ ಎಂಟರ್ಟೈನ್ ಮಾಡೋದು ಹೆಂಗೆ ಬಂದ ಮೇಲೆ, ಅದ್ರ ಬಗ್ಗೆನೂ ಚಿಂತೆ ಮಾಡೋದು. ದೇ ಕಮ್ ವಿತ್ ಸವಾದಿತ್ರಾಹ ಅಂದರೆ ಹಿಮ್ಮೇಳ, ವಾದ್ಯಮೇಳ, ಹಿಮ್ಮೇಳ ವಾದ್ಯಮೇಳ, ವಾದ್ಯ ಸಹಿತವಾಗಿ ಬರ್ತಾರೆ. ಬಂದು ತಾವೂ ಆನಂದಿಸ್ತಿರ್ತಾರೆ, ನಿಮಗೂ ಆನಂದವನ್ನು ಕೊಡ್ತಾರೆ. ತಾಶ್ಚ ನ ಹಿ ಲಂಬನೀಯ ಪ್ರಾಪಣೀಯ. ಇಂಥ ಎಲ್ಲ ಏನವನೋ ಇವು ಮರ್ತ್ಯಲೋಕದಲ್ಲಿ ನ ಲಂಬನೀಯ, ಇವು ಯಾವ ಸಹಿತ ನಿಮಗೆ ಮರ್ತ್ಯಲೋಕದಲ್ಲಿ ಸಿಗೋದಿಲ್ಲ. ನೀನು ಕೇಳ್ಕೋಬೇಕಾಗ್ಬಿಟ್ಟು ಏನು ಬೇಕಾದರೂ ಅಂತ ನಾನು ಅಂದದೃಷ್ಟಕ್ಕೇ ಕೇಳ್ಕೊಳ್ಳಿ. ನಿಂಗೆ ಗೊತ್ತಿರಬೇಕಲ್ಲ ಏನು ಕೇಳ್ಕೋಬೇಕು ಅಂತೇಳಿ, ಅದಕ್ಕೆ ನಿನಗೆ ಉದಾಹರಣೆ ಕೊಡ್ಲಿಕ್ಕಿರ್ತೀನಿ. ಇಂಥವೆಲ್ಲ ನೀನು ಕೇಳ್ಕೊಬೇಕು ಬೇಕಾದ್ರೆ ನಾ ಕೊಡ್ತೀನಿ, ಆದರೆ ಮೋಕ್ಷ ವಿಚಾರವನ್ನು ಅಂತ ಕೇಳ್ತಾಳೆ. ಬನೀಯ ನ ಪ್ರಾಪಣೀಯ ಈದೃಶಃ ಏವಂ ವಿಧಃ ಮನುಷ್ಯೈಃ ಮರ್ತ್ಯೈಃ ಅಸ್ಮದಾದಿ ಪ್ರಸಾದಾಂ ಅಂತರೇಣ ಅಸ್ಮದಾದಿ ಪ್ರಸಾದಂ ಅಂತರೇಣ. ಅಸ್ಮತ್ ನಾನು, ಅಸ್ಮದಾದಿ ನನ್ನ ಪ್ರಸಾದ ಹೊರತುಪಡಿಸಿ ಅರ್ಥಾತ್ ನಾನು ಕೊಡದೇ ಹೋದಲ್ಲಿ ಅಂತರೇಣ, ಅಸ್ಮತ್ ಪ್ರಸಾದ ನಾನು ಕೊಡುವ ಪ್ರಸಾದ, ಅಸ್ಮತ್ ಪ್ರಸಾದ ಅಂತರೇಣ ನಾನು ಪ್ರಸಾದ ರೂಪದಲ್ಲಿ ಕೊಡದೆ ಹೋದರೆ, ನೀ ಕೇಳಿದ್ದನ್ನು ನಾನು ಅನುಗ್ರಹ ಮಾಡದೆ ಹೋದರೆ, ಸುಲಭವಾಗಿ ನಾ ಮರ್ತ್ಯ ಲೋಕದಿಂದೆಲ್ಲ ಪಡಿತೇನೆ ಅಂತ ತಿಳ್ಕೊಂಡ್ರೆ ತಪ್ಪು. ಇವೆಲ್ಲ ಏನು ಈಗ ಉದಾಹರಣೆ ಕೊಟ್ಟೀನಿ, ನಾ ಕೊಟ್ಟರೆ ಇದು ನಿನಗೆ ಲಭ್ಯ ಆಗ್ತದೆ, ನಾ ಕೊಡದೆ ಹೋದರೆ ಇದು ಲಭ್ಯ ಆಗುವಂಥ ವಿಷಯ ಅಲ್ಲ. ಅಸ್ಮದಾದಿ ಪ್ರಸಾದಂ ಅಂತರೇಣ ಮನುಷ್ಯೈಹಿ, ನೀನೇ ಅಂತಲ್ಲ ಯಾರೇ ಆಗಿರಲಿ, ಮರ್ತ್ಯೈಹಿ ಮರ್ತ್ಯ ಕುಲದಲ್ಲಿ ಹುಟ್ಟಿದಂಥ ಮನುಷ್ಯರು ಯಾರೇ ಆಗಲಿ, ಈ ದೃಶ್ಯಾಹ ಏಂ ವಿಧಾಹ ಈ ಪ್ರಕಾರವಾದಂತಹ ಏನು ನಾನು ಅವಕಾಶಗಳನ್ನು ಕಾಮಗಳನ್ನು ತೀರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ, ಇವು ಅಷ್ಟು ಸುಲಭವಾಗಿ ನ ಲಂಬನೀಯ ನ ಪ್ರಾಪಣೀಯ ಅಸ್ಮದಾದಿ ಪ್ರಸಾದಂ ಅಂತರೇಣ ನಾನು ಅನುಗ್ರಹ ಮಾಡದೆ ಹೋದರೆ ಬೇರೆ ಯಾರಿಂದಲೂ ನಿನಗೆ ಇಂತಹ ಫಲಗಳು ಸಿಗುವ ಸಾಧ್ಯತೆ ಇಲ್ಲ. ಇವನು ಇಂದ್ರನ ನಂತರ ದೊಡ್ಡಣ್ಣ, ಇಂದ್ರನ ನಂತರ ಯಮನೇ ದೊಡ್ಡಣ್ಣ, ಎಲ್ಲ ದೇವತೆಗಳಿಗೂ ಇವನೇ ಹಿರಿಯನು. ಬ್ರಹ್ಮನ ಇವನು ಬ್ರಹ್ಮನ ಮಾನಸ ಪುತ್ರ, ಅವನು ಬ್ರಹ್ಮನ ಮಾನಸ ಪುತ್ರನೇ. ಹೀಗಾಗಿ ಅವನಿಗೆ ಜ್ಞಾನದ ಮೋಕ್ಷ ವಿದ್ಯೆ ಪ್ರಾಪ್ತಿಯಾಗಿದೆ ಅವನಿಗೆ. ನಾರದರಿಗೆ ಸನತ್ ಕುಮಾರಿಗೆ ಹೆಂಗೆ ದಕ್ಷಿಣಾಮೂರ್ತಿಯ ಪ್ರಾಪ್ತ ಆಯಿತೋ ಹಾಗೆ ಆಗಿರಬೇಕು ಇವನಿಗೂ ಕೂಡ ಸೃಷ್ಟಿಯ ಆದಿಯೊಳಗೆ. ಸೂರ್ಯನಿಗೆ, ವೈವಸ್ವತನಿಗೆ ಹಾಗೆ ಇಲ್ಲದೆ ಹೋದರೆ ಈ ಪರಂಪರ ಸಡನ್ನಾಗಿ ಹೆಂಗೆ ನಚಿಕೇತನ ಸಿಗ್ತದೆ? ನಚಿಕೇತನಿಗಿದು ಸಂಪ್ರದಾಯ ಸಿಗಬೇಕಾದ್ರೆ ಯಮನಲ್ಲಿ ಅದು ಸಂಪ್ರದಾಯ ಇರಬೇಕು ಅಂತಾಯಿತು. ಯಮನಲ್ಲಿ ಸಂಪ್ರದಾಯ ಇರಬೇಕು ಅಂತಂದರೆ ಯಮ ಇದನ್ನು ಪಡ್ಕೊಂಡಿರಬೇಕು ಅಂತಾಯಿತು. ಯಮನ ಪೂರ್ವದಲ್ಲಿ ಯಾರು? ಬ್ರಹ್ಮನೇ. ಬ್ರಹ್ಮನಿಂದಲೇ ಇವನಿಗೆ ವಿದ್ಯೆ ಸಿಕ್ಕಿದೆ. ಸೂರ್ಯನೂ ಅಷ್ಟೇ. ಈ ದೇವತೆಗಳು ಪುನಃ ಮತ್ತು ದೇವತೆಗಳು ಆಗ್ತಾರ ಅನ್ನೋದು ಪ್ರಶ್ನೆ ಇಲ್ಲ. ಪುನಃ ಮತ್ತೆ ಮರ್ತ್ಯ ಲೋಕಕ್ಕೆ ಬರ್ತಾರೆ, ಹೊಸ ಕಲ್ಪದಲ್ಲಿ ಪುನಃ ಮತ್ತು ಜೀವ ಧರಿಸ್ತಾರೆ, ಜೀವಾತ್ಮರಾಗ್ತಾರೆ ಅಂತ ಉಳಿದೋರ ಬಗ್ಗೆ ನಾವು ಕ್ರಮಮುಕ್ತಿಯೊಳಗೆ ಹೆಂಗೆ ಮಾತಾಡ್ತೀವಿ ಅಥವಾ ಹಾಗೆ ಇವರಿಗಿಲ್ಲ ಅಂತ ನಾನು ಅನ್ಕೋತೀನಿ. ಲಾಜಿಕಲಿ ಯಮ, ಸೂರ್ಯ, ನಾರದ ಕಲ್ಪ ಮುಗಿದ ಮೇಲೆ ಮತ್ತೆ ಹೊಸ ಕಲ್ಪದಲ್ಲಿ ಇವ್ರು ಬರ್ತಾರೆ ಅನ್ನೋ ಪ್ರಶ್ನೆ ಇಲ್ಲ. ಇವರಿದ್ದಾರೆ ನೋಡ್ರಿ, ಆಂಜನೇಯ, ಮಾರ್ಕಂಡೇಯ, ಮತ್ತಾರ ಅಶ್ವತ್ಥಾಮ, ಇವರೆಲ್ಲ ಬರ್ತಾರೆ ಮತ್ತೆ ಹೊಸ ಹೊಸ ಕಲ್ಪದಲ್ಲಿ ಪುನಃ ಬರ್ತಾರೆ. ಈಗ ಇದ್ದಾರೆ ಇದ್ದಾರೆ. ಈಗ ದೀರ್ಘ ಅಶ್ವತ್ಥಾಮ ಅಂತೂ ಶಾಪಗ್ರಸ್ತನಾಗಿದ್ದಾನೆ, ಅವನು ಶಾಪಗ್ರಸ್ತನಾಗಿದ್ದಾನೆ. ಆಂಜನೇಯ ಇವರೆಲ್ಲ ಅನುಗ್ರಹ ಮಾಡಲಿಕ್ಕಿದ್ದ. ಸಿಗ್ತಲ್ಲ ಸಿಗ್ತಲ್ಲ ಅದೇನೋ ಒಂದು ಕಥೆ ಇದೆ. ಕಲ್ಪಾಂತರಲ್ಲಿ ಹುಟ್ಟಿ ಬರ್ತಾ ಇರುತ್ತೆ ನೋಡ್ಬೇಕು ಅವ್ರಿಗೆ ಯಾವ ಥರ ಜ್ಞಾನ ಸಿಕ್ಕಿದೆ. ಆಂಜನೇಯ ಯಾಕೆಂದ್ರೆ ಆಂಜನೇಯ ಇನ್ನೊಬ್ಬರಿಗೆ ಸಂಪ್ರದಾಯವನ್ನು ಕೊಟ್ಟ ಅನ್ನುವಂಥದ್ದು ಎಲ್ಲೂ ಕಂಡು ಬರುವುದಿಲ್ಲ. ಕೊಡಬೇಕಲ್ಲ ಅವನು ಮುಂದಿನ ಕಥಾಭಾರತದಲ್ಲಿ ಎಲ್ಲೂ ಬರುವುದಿಲ್ಲ. ಮಾರ್ಕಂಡೇಯ ಆದರೆ ಇಲ್ಲಿ ಶ್ವೇತಕೇತು ಅಥವಾ ನಚಿಕೇತ ಇವ್ರ ಸಂಪ್ರದಾಯವನ್ನು ಇನ್ನೊಬ್ಬರಿಗೆ ಮತ್ತೆ ಕೊಡ್ತಾರೆ. ಸೊ ಹೀಗಾಗಿ ಸಂಪ್ರದಾಯಬದ್ಧವಾಗಿ ಅವರಿಗೆ ಪ್ರಾಪ್ತಿ ಆಗಿದೆ ಅಂತ ನಮಗೆ ಅನುಮಾನದಿಂದ ಸಿದ್ಧವಾಗ್ತದೆ. ಹಾಗೆ ಆಂಜನೇಯವ್ರ ಬಗ್ಗೆ ಆಗೋದಿಲ್ಲ, ಸಿದ್ಧ ಆಗೋದಿಲ್ಲ. ಎಷ್ಟೋ ಏಳನೇ ಎಂಟು ಎಂಟು ಇದ್ದಾರೆ ಅವರು. ಆಂಜನೇಯರ ಅಂಥ ಕೇಸುಗಳು ಅವರು ಇದ್ದಾರೆ ಅಂತ. ಅಶ್ವತ್ಥಾಮ, ಆಂಜನೇಯ, ಭೀಷ್ಮ ಆವಾಗಲೇ ಹೋದ ಮುಕ್ತ ಬೇಟ. ಹೌದಾ? ಎಂಟವ ನೋಡ್ರಿ, ನಮ್ಮ ಸೀತಾರಾಮ ಹೇಳ್ತೀವಿ ಒಂದ್ಸಲ ಅಷ್ಟೊಂದು ಶ್ಲೋಕ ಹೇಳ್ಬಿಟ್ಟ. ತಾಶ್ಚ ನ ಹಿ ಆಲಂಬನೀಯ ಪ್ರಾಪಣೀಯ ಈದೃಶ ಏವಂ ವಿಧ ಮನುಷ್ಯ ಮರ್ತೈ ಅಸ್ಮದಾದಿ ಪ್ರಸಾದ ಅಂತರೇಣ ಅಭಿ ಮತ್ ಪ್ರತ್ತಾಭಿ ಮಯಾ ಪ್ರದತ್ತಾಭಿ ಪರಿಚಾರಿಣೀಭಿ ಪರಿಚಾರಯಸ್ವ ಆತ್ಮಾನಂ ಮತ್ಪೃತ್ಥಾಭಿ. ಏನು ಮತ್ಪೃತ್ಥಾಭಿ ಅಂದರೆ ಅಲ್ಲಿ ಮುಂದೆ ನೋಡ್ಕೊಡಿ, ಮಯ ಪ್ರದತ್ತಾಭಿ. ದಾ ದಾ ಧಾತು ದಾ ದತ್ತ ದಾ ದತ್ತ ದತ್ತಾಭಿ ದತ್ತಾಭಿ ಅಂದರೆ ಕೊಡಲ್ಪಟ್ಟ. ಪ್ರದತ್ತಾಭಿ ನನ್ನಿಂದ ಚೆನ್ನಾಗಿ ಕೊಡಲ್ಪಟ್ಟಂತಹ ನನ್ನಿಂದ ಅನ್ನೋ ಶಬ್ದಲ್ಲಿದೆ ಮಯಾ ಮಯಾ ಪ್ರದತ್ತಾಭಿ ನನ್ನಿಂದ ಚೆನ್ನಾಗಿ ಕೊಡಲ್ಪಟ್ಟಂತಹ ಪರಿಚಾರಣೀಭಿ ಈ ಪರಿಚಾರಿಕೆಯರೆಲ್ಲ ಇದ್ದಾರಲ್ವೋ ಅವರೆಲ್ಲರನ್ನೂ ತಗೊಂಡು ನೀನು ಆತ್ಮಾನಂ ಪರಿಚಾರಯಸ್ವ ಅವರೆಲ್ಲರನ್ನ ಮಸಾಜ್ ಮಾಡಿಸಿಕೋ, ಅವರೆಲ್ಲರಿಂದ ಎಣ್ಣೆ ಸ್ನಾನ ಮಾಡಿಸಿಕೋ, ಅವ್ರ ಎಲ್ಲರಿಂದ ಕಾಲು ಒತ್ತಿಸಿಕೋ, ಅವರೆಲ್ಲರೂ ನಿನಗೆ ಯಾವಾಗಲೂ ಸೇವೆ ಮಾಡಲಿಕ್ಕೆ ಸಿದ್ಧ ಇರುತ್ತೆ. ಅಂತ ದೊಡ್ಡ ಬೆಟಾಲೇನೆ ಕೊಡ್ತಾ ಇದ್ದಂತೆ. ಪರಿಚಾರೆ ಆತ್ಮಾನಂ ಪರಿಚಾರೆ ಸ್ವ, ಎಷ್ಟು ಚಂದ ಬರ್ತಾರೆ ಒಂದು ಶಬ್ದ. ಅವ್ರನ್ನೆಲ್ಲ ಕೊಡ್ತೀನಿ, ನೀನು ಯಾರ್ಯಾರ ಹತ್ರ ಕಳಿಸ್ಬೇಡ, ಅವ್ರನ್ನ ನಿನ್ನ ಸೇವೆಗಾಗಿ ಕಳಿಸ್ತಾ ಇದ್ದೇನೆ ಅವ್ರನ್ನ. ಅವರಷ್ಟು ನಿನ್ನ ಸೇವೆಯನ್ನ ಮಾಡ್ತಾರೆ. ಆತ್ಮಾನಂ ಪರಿಚಾರ ಸ್ವ ಪಾದ ಪ್ರ, ಅದು ಏನೇನು ಪರಿಚಾರ ಮಾಡಿಸ್ಬೇಕು ಅದನ್ನು ಹೇಳ್ತಾರೆ. ಪಾದ ಪ್ರಕ್ಷಾಲ, ಪಾದ ಪ್ರಕ್ಷಾಲನಾದಿ ಶುಶ್ರೂಷಾಂ ಕಹರಯ ಆತ್ಮನಃ ಇತ್ಯರ್ಥ. ಆತ್ಮನಃ ಇತ್ಯರ್ಥ. ಕಾಲು ತೊಳಸ್ಕೋ, ಎಲ್ಲ ಸೆಂಟ್ ಹಾಕಿ ಚಂದನಾದಿ ಗೌರವಗಳಿಂದ ನೀನು ಪಾದ ತೊಳಸ್ಕೋ, ಕೈ ತೊಳಸ್ಕೋ. ಇವತ್ತಿನ ಮಾಡರ್ನ್ ಅವನ್ನೆಲ್ಲ ಸೇರಿಸ್ಕೋ. ಗಜೀಬಾ, ಹಾಂ ಸಿಕ್ತ ನೋಡಿ ಹೆಸರು ಗಜೀಬಾ. ಅದು ಬಿಸಿನೀರಿನ ಬುಗ್ಗಿಗಳು ಬುಗ್ಗು ಬುಗ್ಗು ಬುಗ್ಗು ಮೈಯೆಲ್ಲ ಕಟ್ಟಾಡಿಸ್ತಾರೆ. ಹಿಂಗೆ ಹಿಂಗೆ ಹಿಂಗೆ ಗಜೀಬಾ, ಹಾಂ ಎಷ್ಟು ಹುಡುಕಾಡಿದೆ ಅಲ್ಲಿ ಧಾರದಾಗ ಶಬ್ದನ ಸಿಗಲಿಲ್ಲ. ಓ ಓ ಬಾತ್ ಟಬ್ ಅಂತಿರ್ತಾವೆ, ಒಳಗೆ ಕೂತ್ಕೊಳ್ಳಿ ಅವು ಹೊರಗೆ ಬರ್ತಾವೆ. ಈ ಯಾವುದ್ರ ಹುಳ ಬಂದು ಎಲ್ಲ ಬಂದು ತಿನ್ಲಿಕ್ಕೆ ಬರ್ತಾವಲ್ಲ, ಹಂಗೆ ಎಲ್ಲ ಬಂದು ಮೈಯೆಲ್ಲ ಗುದ್ದಿತಾವೆ. ಒಂದು ಐದು ನಿಮಿಷ ಗುದ್ದಿಸ್ಕೊಂಡ್ರೆ ಆರಾಮ. ಇಲ್ಲಿ ಮಷಿನ್ ಬೇಕಾಗಿಲ್ಲ, ಹೊರಗೆ ಗುದ್ದುತ್ತಾರೆ. ಪಾದ ಪ್ರಕ್ಷಾಲ ಅಶುಶ್ರೂಷಾ ಕಾರಯ ಮಾಡಿಸ್ಕೋ, ನಿನಗಾಗಿ ನೀನು ಮಾಡಿಸ್ಕೋ. ಕಾರಯ ಆತ್ಮನಃ, ಹಾಂ ನಿನಗಾಗಿ ಮಾಡಿಸ್ಕೋ. ಅಂತಂದ ಹೇ ನಚಿಕೇತ ಮರಣಂ ಮರಣ ಸಂಬಂಧಂ ಪ್ರಶ್ನ ಪ್ರೇತೆ ಆಸ್ತಿ ಅಸ್ತಿ ನಾಸ್ತೀತಿ ಕಾಕದಂತ ಪರೀಕ್ಷಾ ರೂಪಂ ಮಾ ಅನುಪ್ರಾಕ್ಷೀಹಿ ಮಾ ಏವಂ ಪ್ರಷ್ಟುಂ ಅರ್ಹಸಿ. ಹೇ ನಚಿಕೇತಃ ಮರಣಂ, ಮರಣದ ವಿಚಾರವಾಗಿ ಮರಣ ಸಂಬದ್ಧಂ, ಮರಣ ಸಂಬದ್ಧಂ ಮರಣದ ವಿಷಯದಲ್ಲಿ ಪ್ರಶ್ನ ಮಾ ಅನುಪ್ರಾಕ್ಷೀಹಿ, ಮರಣ ಸಂಬದ್ಧಂ ಪ್ರಶ್ನೆಯನ್ನು ನೀನು ಕೇಳಬೇಡ. ಮರಣ ಸಂಬಂಧ ಪ್ರಶ್ನೆ ನಾ ಎಲ್ಲಿ ಕೇಳೇನಪ್ಪ, ಸಾಯ್ತಾನೋ ಇರ್ತಾನೋ ಅಂತ ನಾ ಕೇಳೇ ಇಲ್ಲ. ಆದರೆ ನೀ ಮರಣ ಸಂಬಂಧವಾದ ಒಂದು ಪ್ರಶ್ನೆಯನ್ನು ಕೇಳಿದ್ದೀಯ, ಏನದು? ಪ್ರೇತೆ, ಈ ಶರೀರನ ಬಿಟ್ಟ ಮೇಲೆ ಅಸ್ತಿ ನಾಸ್ತಿ ಅದ್ರ ಬಗ್ಗೆ ನಮ್ಗೆ ಹೇಳು ಅಂತ ಕೇಳ್ಕೊಂಡಿಲ್ಲ. ಅದು ಸಾಮಾನ್ಯ ವಿಷಯ ಅಲ್ಲ, ಅದು ಸಾಕ್ಷಾತ್ ಬ್ರಹ್ಮವಿದ್ಯ, ಅದು ಸಾಕ್ಷಾತ್ ಆತ್ಮವಿದ್ಯ, ಅದು ಸಾಕ್ಷಾತ್ ಮೋಕ್ಷವಿದ್ಯ. ಆ ಮೋಕ್ಷವಿದ್ಯಾ ವಿಚಾರದಲ್ಲಿ ನೀನು ಮಾತ್ರ ಕೇಳಬೇಡ. ಕಾಕದಂತ ಪರೀಕ್ಷಾ ರೂಪಂ, ಕಾಗಿಗೆ ಹಲ್ಲವನೋ ಇಲ್ಲೋ ಅಂತ ಕೇಳಿದಂತೆ ನನ್ನ ಪರೀಕ್ಷಾ ಮಾಡ್ತೀಯಲ್ಲೋ ನೀನು, ಏನು ಚೂಟುದ್ದ ಇದೆಯ? ಮಾ ಅನುಪ್ರಾಕ್ಷಿ ಮೈವಂ ಪೃಷ್ಟಂ ಅರ್ಹಸಿ, ನಿನ್ನ ದಯವಿಟ್ಟು ಈ ವಿಷಯವನ್ನ ಕೇಳಬೇಡ. ನನಗಿಂತ ಪ್ರಶ್ನೆಯನ್ನು ನೀನು ಮಾಡಬೇಡ. ಏವಂ ಮೃತ್ಯುನಾ ಪ್ರಲೋಭ್ಯಮಾನಃ ಅಪಿ ನಚಿಕೇತ ಮಹಾಹೃದವತ್ ಅಕ್ಷೋಭ್ಯಃ ಆಹ. ನೋಡು ಶಬ್ದ ಬಂತು ನೋಡಿ, ಅದ ಏನು ಹೃದಯ ಶಬ್ದ, ಗೊತ್ತಿಲ್ಲ ಕಳೆ, ಹಾಂ ಹೃದಯ ಹೃದಯ ಕಳಸ ಅಲ್ಲ, ಸರೋವರ ಕೆರೆ ಬಂದದ್ ನೋಡಿ ಲಾಸ್ಟ್ ಟೈಮ್ ನಮಗೆ ಕ್ಲಾಸ್ ನಾವು. ಏವಂ ಈ ಪ್ರಕಾರ ಮೃತ್ಯುನ ಯಮರಾಜನಿಂದ ಪ್ರಲೋಭ್ಯಮಾನ ಅಪಿ ಅನೇಕಾನೇಕ ಸಾಗರದಷ್ಟು ಪ್ರಲೋಭನೆಗಳನ್ನು ಮಾಡಿದರೂ ಕೂಡ ನಚಿಕೇತ ನಚಿಕೇತನು ಮಹಾಹರ್ದವತ ಕೂಟಸ್ಥ ಸಾಗರದಂತೆ ಕೂಟಸ್ಥ ಸರೋವರದಂತೆ ಅಕ್ಷೋಭ್ಯ ಕಿಂಚಿತ್ತು ಅಲುಗಾಡಲಿಲ್ಲ, ಕಿಂಚಿತ್ತು ಅಲುಗಾಡಲಿಲ್ಲ, ನಿಲ್ ಘಾಟಿಯಾಗಿ ನಿಂತ್ಕೊಂಡ್ಬಿಟ್ಟು ಮಹಾಹರ್ದವತ್. ಅವಾಗ ಇಲ್ಲಿ ಆ್ಯಕ್ಚುಲಿ ಹೇಳಬೇಕಾದ್ರೆ ಇಲ್ಲಿ ಎದುರಿಗೂ ಎದುರಿಗೆ ನದಿ ಒಳಗ ಇಲ್ಲಿ ಒಂದು ಕಿಲೋಮೀಟರ್ ಒಂದು ಮಡುವುದೇ ಇದೆ. ಇಡೀ ನದಿ ಬತ್ತಿ ಹೋದರೂ ಕೂಡ ಈ ಮಡು ಹಂಗೆ ಅಷ್ಟು ದೊಡ್ಡ ಮಡುವ ಅಲುಗಾಡಲಿಲ್ಲ, ಹರಿಯುವುದಿಲ್ಲ, ನಿಂತಲ್ಲೇ ನಿಂತಿರ್ತದೆ. ಮುಚ್ಚಿಕೇತ ಅಲುಗಾಡಲಿಲ್ಲ, ಅಲುಗಾಡಲಿಲ್ಲ, ನಿಂತಲ್ಲೇ ನಿಂತಿದ್ದ ಅರ್ಥನು ಕಿಂಚಿತ್ತು ಅವನ ಮನಸ್ಸು ವಿಚಲಿತವಾಗಲಿಲ್ಲ. ಶ್ಲೋಕ ಶೋಭಾವಾಮರ್ತ್ಯಸ್ಯ ಯದಂತಿ ಕೈತತ ಶೋಭಾವಾಮರ್ತ್ಯಸ್ಯ ಯದಂತ ಕೈತತ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೇವ ತವೈವ ವಾಹಃ ತವ ನೃತ್ಯ ಗೀತೇ ತವೈವ ವಾಹಸ್ತವ ನೃತ್ಯ ಗೀತೇ ಶೋಭಾವಾಮರ್ತ್ಯಸ್ಯ ಯದಂತ ಕೈತತ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಮಲ್ಪಮೇವ ತವೈವ ವಾಹಸ್ತವ ನೃತ್ಯ ಗೀತೇ. ಏ ಯಮ, ಆಫ್ಟರ್ ಆಲ್ ನೀನು ಏನು ನನಗೆ ಅನುಗ್ರಹ ಮಾಡ್ತಾ ಇದ್ದೀಯ? ಅಂತಕ ಈತ, ನೀನು ಏನೇನು ನನಗೆ ಅನುಗ್ರಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅವೆಲ್ಲ ಏನಾಗ್ತವೆ, ಅವು ಕ್ಷಣಾರ್ಧದಲ್ಲಿ ಕೊನೆಗೊಂಡು ಬಿಡ್ತವೆ. ಅವು ಅವುಗಳ ಸ್ವಭಾವ. ಯಾಕೆ ಅಂತ ಕೇಳ್ತೀಯ? ಮನುಷ್ಯನ ಇಂದ್ರಿಯಗಳು ಸರ್ವ ಇಂದ್ರಿಯಾಣ ಜರಯಂತಿ, ಇವು ತಾವು ಅಂತಗೊಳ್ಳೋದಿಷ್ಟ ಅಲ್ಲ, ಇಂದ್ರಿಯಗಳನ್ನು ಕೂಡ ಇವು ಏನು ಮಾಡ್ತವೆ, ಮುಪ್ಪು ಮಾಡ್ತವೆ, ಇಂದ್ರಿಯಗಳನ್ನು ಕ್ಷೀಣ ಮಾಡ್ತವೆ. ಎಲ್ಲ ಇಂದ್ರಿಯಗಳು ಸರ್ವ ಇಂದ್ರಿಯ ಜರಯಂತಿ, ಅವು ಏನಾಗ್ತವೆ, ಎಷ್ಟೆಷ್ಟು ವಿಷಯಗಳ ಸಂಬಂಧ ಬರ್ತಾವೆ ಅಷ್ಟೆಷ್ಟು ಜಲ್ದಿ ಜಲ್ದಿ ಏನಾಗ್ತವೆ, ಕ್ಷೀಣವಾಗ್ತಾ ಹೋಗ್ತವೆ. ಜೊತೆಗೆ ತೇಜ, ಆ ತೇಜಸ್, ಆ ಇಂದ್ರಿಯಗಳ ತೇಜಸ್ ಕೂಡ ಇರ್ತದೆ ಜರಯಂತಿ. ಮತ್ತೆ ಇವುಗಳು ಹೀಗಾಗಿ ವಿಷಯಗಳ ವಿಷಯಗಳ ಆಯುಷ್ಯವು ಅಲ್ಪಮೇವ, ಇಂದ್ರಿಯಗಳ ಆಯುಷ್ಯವು ಅಲ್ಪಮೇವ, ಮರ್ತ್ಯನ ಆಯುಷ್ಯವೇ ಅಲ್ಪಮೇವ. ಇದಷ್ಟು ವಿಚಾರ ಮಾಡಿ ನಾನು ಒಂದೇ ಒಂದು ಬೇಡ್ಕೋತೇನೆ ನಚಿಕೇತ ಅಂತ, ಒಂದೇ ಒಂದು ಬೇಡ್ಕೋತೇನೆ. ಎಲ್ಲ ವಿಚಾರ ಮಾಡೇನು ನಾನು ಏನು ಬೇಡ್ಕೋತೇನೆ ಅಂತಂದರೆ, ನೀ ಏನೇ ಕೊಡಬೇಕು ಅಂದ್ಕೊಂಡು ಅಷ್ಟು ವಾಪಸ್ ನೀನೇ ಇಟ್ಟು ಒಂದೇ ನಾನು ಬೇಡ್ಕೋತೇನೆ. ತವೈವ ವಾಹಾಹ ತವ ನೃತ್ಯ ಗೀತೆ, ನೀ ಏನೇನು ನನಗೆ ಕೊಡಬೇಕು ಅಂದ್ಕೊಂಡೀಯ, ಯಾಕೆ ಸುಮ್ಮನೆ ಕೊಟ್ಟೆಲ್ಲ ಕಳ್ಕೊತೀಯ, ನಿನ್ನ ಟ್ರೆಜರ್ನೊಳಗೆ ಇವೆಲ್ಲ ಅವ, ಇಡೀ ಇಡೀ ಸೃಷ್ಟಿ ಅದನ್ನು ಹೊಗಳುತ್ತದೆ, ಸ್ತುತಿ ಮಾಡುತ್ತೆ. ನೋಡಿದ ಯಮನ ಹತ್ರ ಎಂಥ ಗಾಡಿ ಇದೆ, ಯಮನ ಹತ್ರ ಎಂಥ ಜನ ಇದ್ದಾರೆ, ಎಲ್ಲರೂ ಯಾರು ಯಾರು ಆಲ್ ರಿಕಗ್ನೈಸ್ಡ್ ನಾವು. ಅದು ಕೀಪ್ ಆಲ್ ಥಿಂಗ್ಸ್ ವಿತ್ ಯುವರ್ ಸೆಲ್ಫ್. ನನಗೆ ಕೊಟ್ಟು ನೀ ಯಾಕೆ ಬಡವಾಗ್ತೀಯ, ನೀ ಯಾಕೆ ಕಳ್ಕೋತೀಯ, ಅದಕ್ಕೆ ನಿಂತುಗೋ ತವೈವಾಹ ತವನೃತ್ಯಂಗಿ ಶೋಭಾವಾಹ ಶೋಭಾವಾಹ ಭವಿಷ್ಯಂತಿ ಭವಿಷ್ಯಂತಿ ನವಾ ನವಾ ಇತಿ ಇತಿ ಸಂದಿಗ್ಯಮಾನ ಏವ ಸಂದಿಗ್ಯಮಾನ ಏವ ಈಶಾಂ ಭಾವಃ ಈಶಾಂ ಭಾವಃ ತ್ವಯಾ ತ್ವಯಾ ಉಪನ್ಯಸ್ತಾನಾಂ ಉಪನ್ಯಸ್ತಾನಾಂ ಭೋಗಾನಾಂ ಭೋಗಾನಾಂ ತೇ ತೇ ಸ್ವಭಾವಃ ಶ್ವ ಅಂದರೆ ಶ್ವಃ ನಾಳೆ, ಶ್ವಃ ನಾಳೆ, ಭವಿಷ್ಯಂತಿನವ ಇವತ್ತೇನು ನೀ ರಥ ಕೊಡ್ತೀಯ, ನಾಳೆ ಇರ್ತದೋ ಇಲ್ವ, ಭವಿಷ್ಯಂತಿ ನವ ಇರ್ತದೋ ಇಲ್ಲ ಭವಿಷ್ಯದಲ್ಲಿ, ಹ್ಞೂ ಸಾರಿ. ಇತಿ ಸಂದೇಹಮಾನ, ನಾನು ಅಷ್ಟಾದರೂ ಸಣ್ಣ ಹುಡುಗ, ಅನುಭವ ನನಗೆ ಇಲ್ಲ, ನಿನಗೆ ಅನುಭವ ಜಾಸ್ತಿ ಇದೆ, ಆದ್ದರಿಂದ ನನಗೆ ಇದು ಸಂದೇಹ, ನನಗೆ ಸಂಶಯ, ನಾನು ಖಚಿತವಾಗಿ ಹೇಳಲಿಕ್ಕಾಗೋದಿಲ್ಲ. ಈಗ ನೀ ಕೊಟ್ಟದ್ದು ಅಂದಮೇಲೆ ಬಹುಶಃ ಪರ್ಮನೆಂಟ್ ಆಗಿರ್ತದೇನೋ, ಆದರೂ ಕೂಡ ನನಗೆ ಲಕ್ಷಣಗಳು ಗೊತ್ತವ. ಯಾರು ಯಾರಿಂದ ಏನಾದರೂ ಕೊಟ್ಟದ್ದೇ ಆದರೆ ಅದು ಕಾಲ ದೇಶದ ಮಿತಿಯೊಳಗೆ ಕ್ಷಯ ಆಗೇ ಆಗ್ತದೆ, ಅಷ್ಟು ಕಾಲಜ್ಞಾನ ನನಗಿದೆ. ಆದ್ದರಿಂದ ಈ ಭವಿಷ್ಯದಲ್ಲಿ ನೀ ಕೊಟ್ಟದ್ದೆಲ್ಲ ಆಗಿರ್ತದೆ ಅಂತ ಹೇಳುತ್ತೆ ಬರೋದಿಲ್ಲ ಸಂಶಯ. ಏವ ಈಶಾಂ ಭಾವ ತ್ವಯಾ ಉಪನ್ಯಾಸ್ತಾನ, ಏನೋ ದೊಡ್ಡ ಉಪನ್ಯಾಸ ಮಾಡಿದಿರುವೋ ಈಗ ಈ ಉದಾಗುವಾರ ತಾಯಿ ಶ್ರೀರು ಅದು ಅದು ಏನೇನೋ ಮಾಡೋದಿಲ್ಲ, ಇವೆಲ್ಲ ಏನಪ್ಪ ಅಂತಂದರೆ ಶೋಭಾವಾಹನ ಅವು ನಾಳೆ ಇರ್ತಾವೋ ಇಲ್ಲೋ ಹೇಳಲಿಕ್ಕಾಗೋದಿಲ್ಲ. ಏಷಾಂ ಬಾಹಾತ್ರಯ ಉಪನ್ಯಾಸ್ತಾನ ಭೋಗಾನಾಂ, ನೀನು ಉಪನ್ಯಾಸ ಮಾಡಿದಂಥ ಎಲ್ಲ ಭೋಗ ವಿಷಯಗಳು ಇವುಗಳ ಬಗ್ಗೆ ಕ್ಷಣಿಕತೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ, ನನಗೆ ಸಂದೇಹ ಬರ್ತಾ ಇದೆ. ಇವು ಏನು ಸಂದೇಹ ಬರ್ತಾ ಇದೆ, ನೀವು ಕೊಟ್ಟದ್ದೆಲ್ಲ ನನ್ನ ಜೊತೆ ಇರ್ತದೆ ಅಥವಾ ಅವು ಇದ್ರೂ ಕೂಡ ನಾಗಿರ್ತೀನಿ ಅಂತ, ನಮ್ಮದು ಅವುಗಳ ಸಂಬಂಧ ಪರ್ಮನೆಂಟ್ ಆಗಿರ್ತದೆ ಅಂತ ಹೇಳಲಿಕ್ಕೆ ನನಗೆ ಸಂದೇಹ ಇದೆ, ಪ್ರಶ್ನೆ ಇದೆ, ನನಗೆ ಸಂಶಯ ಇದೆ. ಸಾರಿ, ನಾನು ಸಂಶಯದಿಂದ ಅಲ್ಲಿಂದ ಇಲ್ಲಿ ತನಕ ಬಂದು ಸಂಶಯ ಇಟ್ಕೊಂಡು ಹೋಗೋದ್ರೆ ಏನು ಅರ್ಥ, ಅಲ್ಲಿಂದ ಇಲ್ಲಿ ತನಕ ಬಂದರೆ ಸಂಶಯ ನಿವಾರಣೆ ಆಗಬೇಕು ನನಗೆ, ಇಂಥದ್ದೆಲ್ಲ ಬೇಡ. ಕಿಂಚ ಮರ್ತ್ಯಸ್ಯ ಮನುಷ್ಯಸ್ಯ ಅಂತಕ ಹೇ ಮೃತ್ಯೋ ಯತ್ ಏತತ್ ಸರ್ವೇಂದ್ರಿಯಾಣಾಂ ತೇಜಃ ತತ್ ಜರಯಂತಿ ಅಪಕ್ಷಯಂತಿ ಅಪ್ಸರ ಪ್ರಭೃತಯಃ ಭೋಗಾಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ.